ಆ 300 ಗಿಡ ಅದಾವ್ರಿ. ಆ 300 ಗಿಡದಾಗ ಅದ ವರ್ಷದಾಗ 23 ಸಾವಿರ ರೂಪಾಯಿ ಆಗ್ತದ್ರಿ. ಅದನ್ನ ಆ ನಂತರ ಪುದೀನದು ಅದು ವಾರ ವಾರ ಚಾಲು ಇರ್ತೈತ್ರಿ. ಹೂವನ ಅರ್ವತ್ತ ಮಕ್ಕಳು ಬಂದ 9 ಗಂಟೆ ಮಟ ಮಾರು ಮಾಡ್ತಾರ್ರಿ. 20 ಹತ್ತು ಆಗೊಂಡು ಮಾರು ಮಾಡ್ಕೊಂಡು ಅಂಗಡಿ ಕೊಡ್ತಾರ ರೀ ಅವ್ರು. ಅಂಗಡಿ ಕೊಡ್ತಾರ ಆ ನಂತರ ಚಾಲು ಹೋಗ್ತಾರ ಅವ್ರು. ಆ ನಂತರ ಕಬ್ಬ ಅದು ವರ್ಷ 4,000-5,000 ರೂಪಾಯಿ ಆಗ್ತೈತ್ರಿ ಕಬ್ಬರಿ. ಮತ್ತೆ ಗೊಬ್ಬರ ಹಾಕಬೇಕಂದ್ರೆ ಗಿಡ ಬಟ್ಟಾಕಣ್ರಿ, ಗಿಡ ಗೊಬ್ಬರ ಟಾಕಿದಾವ್ರಿ, ಹತ್ತು ಟಾಕಿದಾವ. ಅದನ್ನ ಗೊಬ್ಬರನ ಅದನ್ನು ಹುಡ್ಕ ಹಾಕ್ತೀವ್ರಿ. ಅದು ವರ್ಷದಾಗ ಏನಿದ್ದಾನು 80 ಕ್ವಿಂಟಲ್ ಆಗ್ತೈತಿ, 40 ಅದ ಹಿಂಗ 1,000 ರೂಪಾಯಿ ಆಗ್ತೈತ್ರಿ ಗೊಬ್ಬರದ. ಮತ್ತು ಜೀವಾಮುಕ್ತ ಮಾಡ್ಬೇಕಂದ್ರೆ ಬೆಲ್ಲ, ಹುಳಿ ಹಿಟ್ಟು, ಆನಂತರ ಆಕಳು ಉಚ್ಚಿ, ಎಮ್ಮಿ ಶಗನ ಹಿಂಗೆಲ್ಲ ಹಾಕಿಸಿದ ಅದನ್ನು ಗಿಡಗಳಿಗೆ ಜೀವಾಮುಕ್ತ ಮಾಡಿ ಹಾಕ್ತೀವ್ರಿ. ಅಂದ್ರೆ ಬೆಳಿಗ್ಗೆ ರಾಸಾಯನಿಕ ಗೊಬ್ಬರ ಹಾಕುದನ ಇಲ್ಲ? ಇಲ್ರ, ಎಡು ಗೊಬ್ಬರ ಅಷ್ಟೇ ಹಾಕ್ತೀವ್ರಿ. ಎಡು ಗೊಬ್ಬರ ಅಷ್ಟೇ ಹಾಕ್ತೀವ್ರಿ. ಆ ಗೊಬ್ಬರ ಮಾಡ್ಬೇಕಂದ್ರೆ ಮಣ್ಕಾಯಿ ತಪ್ಪಲ್ಲ, ಫೀರಿಕಾಯಿ ತಪ್ಪಲ್ಲ, ಅದನ್ನ ಹಾಕಿಸಿದ ಕಡ್ಡಿ ಕಡ್ಡಿ ಹಿಂದಾಡ್ ತೆಗೆದು ಗೊಬ್ಬರ ತಯಾರಾಗ್ತಿತ್ತಲ್ಲ ಕಡ್ಡಿಲ ತೆಗೆದು ಅದನ್ನು ಗೊಬ್ಬರ ಹಾಕ್ತೀವ್ರಿ ನಾವ್ರಿ. ಮತ್ತು ಜೀವಾಮುಕ್ತ ಮಾಡಿ ಹಾಕ್ತೀವ್ರಿ. ಆ ಜೀವಾಮುಕ್ತ ಮಾಡ್ಬೇಕಂದ್ರೆ ಬೆಲ್ಲ, ಹುಳಿ ಹಿಟ್ಟು, ಆನಂತರ ಶಗನ ಉಚ್ಚಿ ಅದೆಲ್ಲ ಮಾಡ್ಕಿಸಿದ 2 ದಿನ ಅದಕ್ಕಿಸಿದ ಅದನ್ನು ಹಾಕ್ತೀವ್ರಿ ಹೊಲ ಗೊಬ್ಬರ ರೀ. ಈಗ ಹೈನು ಅಂತ ಹೇಳಿದ್ರಲ್ಲ, ಹೈನುಗಾರಿಕೆ ಏನೇನ್ ಸಾಕೀರಿ? 2 ಎಮ್ಮಿ ಇದಾವ, 2 ಗೋಳದಾವು, ಆಕಳು ಐತ್ರಿ, ಅದೆಲ್ಲ ಸಾಕ್ತೀವ್ರಿ. ಅದ್ರ ಕೆಲಸ ಏನೇನ್ ಮಾಡ್ತೀರಿ? ಶಗನ ತುಂಬುದ್ರಿ, ಮತ್ತೆ ಮೇವು ಹಾಕೋದ, ಶಗನ ತುಂಬೋದ, ಮೈ ತೊಳ್ಕೊರೋದ, ಮೈಸಾಕ ಬಿಡುದಿಲ್ರಿ ನಾವು. ಅಂದ್ರೆ ತರಕಾರಿ ದಗ್ಗ ಸಮತಾಗಿ ಮೇವು ಅದನ್ನು ಮಾಡಿ ಹಾಕ್ತೀವ್ರಿ. ಮೇವು ಮಾಡೋದ, ಮೈಸಾಕ ಯಾವಾಗ್ರ ಮಕ್ಕಳು ಬಂದು ಮೈಸ್ತಾರ್ರಿ, ಮೈ ತೊಳ್ಕೊರೋದ, ಇದೆಲ್ಲ ವ್ಯವಸ್ಥೆ ಮಾಡ್ತೇವ್ರಿ. ನಮ್ದೇ ಮಾಡ್ತೇವೆ, ಹಂಗ ಅವ್ರದ್ದು ಮಾಡ್ತೇವ್ರಿ. ಎಷ್ಟು ಹಾಲು ಕೊಡ್ತಾವ? ಹಾಲು 3 ಲೀಟರ್. ಮತ್ತೆ ಅಡಗೋದ ಹಾಲು ಹಿಂಡ್ರದಿರಿ ನಾವು, ಆ ಮರಿಗೆ ಬಿಡ್ತೇವ್ರಿ. ಮಾರಾಟ ಏನ್ ಮಾಡುದಿಲ್ಲ? ಹಾಲು ಹಣ್ಣು ಮಾರ್ತೇವ್ರಲ್ಲ, ಡೇರಕ್ ಹಾಕ್ತೇವ್ರಿ. ಡೇರಿಗೆ ಹಾಕ್ತೀವಿ? ಡೇರಿಗೆ ಹಾಕ್ತೇವ್ರಿ. ಆಮೇಲೆ ಈಗ ಎಷ್ಟು ಜನ ಮಕ್ಕಳು ನಿಮಗ? 4 ಮಂದಿ ಹೆಣ್ಮಕ್ಳು, ಒಬ್ಬ ಗಂಡ ಮಗ, ನಾವು ಇಬ್ರು, 7 ಮಂದಿ ಅವ್ರ ಮನೆಯವ್ರಿ. ಮಕ್ಕಳು ಶಾಲೆಗೆ ಹೋಗ್ತಾವ್ರಿ. 9 ಅರ್ಮಿ ಕಳೆತಾಳೆ ಇಲ್ಲಿ ಧಾರವಾಡದಾಗ ರೀ, 12 ಅಂತಿ. ಒಬ್ಬಕ್ಕೆ ನನ್ನ ಜೋಡಿನ ಇರ್ತಾಳೆ ಹೊಲ್ದಾಗ, ಹಾಕಿದ 10 ಮಠ ಆಗೈತ್ರಿ. ಒಬ್ಬಕ್ಕೆ 10 ನಿಂತಿದ್ದಾಳೆ, ಮಗನ 8 ನಿಂತ ಶಾಲೆಗೆ ದಾಣ್ರಿ. ಮಕ್ಕಳು ಹೊಲ ಮನೆ ಕೆಲಸ ಮಾಡ್ತಾರ? ಹ್ಮ್ ಮಾಡ್ತಾರ್ರಿ. ನನ್ನ ಜೋಡಿಲಿ ಒಬ್ಬಕ್ಕೆ ಇರ್ತಾಳು, ಇವರು ಇರ್ತಾರು. ದಿನ ನಮ್ಮ ಹೊಲ್ದಾಗ ರೀ. ಮುಂಜಾನೆ ಸಂಜೆ ಮಟ ಎಷ್ಟೊತ್ತನ ಕೆಲಸ ಮಾಡ್ತೀರಿ ಹೊಲ್ದಾಗ? ಮುಂಜಾನೆ ನಾವು 9 ಕದಿನ ಚಂಚಿಕೆ ಬರ್ತದ್ರಿ. ಎಲ್ಲ ಊಟ ಗಿಟ್ಟ ಕಟ್ಕೊಂಡು ಹೋಗ್ಬಿಟ್ಟು? ಊಟ ಬಿಟ್ಟ ಕಟ್ಕೊಂಡ್ರಿ. ಮನಿ ಒಳಗೆ ಏನಿಲ್ರಿ, ದನ ನಿಮ್ ಬಾಟನ್ರಿ. ಹೊಲ್ದಾಗ ದನಗಳು ಕಟ್ಕೊಂಡ್ರ, ಮಣ್ಗಿಡ್ದ ಬಟ್ಟಾಗ ದನಗಳು ಕಟ್ತೇವೆ. ಅದ ಕೆಲಸ ಮಾಡ್ಕೊ, ದನಗಳು ಮೇವ್ ಆಗ್ತು, ಕೆಲಸ ಆತು, ಎಲ್ಲ ಆತ್ರಿ. ಈಗ ಲತಾ ಅವ್ರ, ಈ ಬ್ಯಾರೆ ಸರ್ಕಾರಿ ಗೊಬ್ಬರ ಹಾಕಿದ್ರ ಚಲೋ ಬರ್ತದ ಅಂತಾರ, ಆದ್ರೆ ನೀವು ಎಲ್ಲ ಎರೆಹುಳಿ ಗೊಬ್ಬರ, ಸಗಣಿ ಗೊಬ್ಬರ ಇದನ್ ಹಾಕಿ ಕಾಯಿಪಲ್ಯ ಬೆಳೆಸ್ತೀರಿ, ಆಗ ತರಕಾರಿಗೂ ಈ ತರಕಾರಿಗೂ ಏನ್ ವ್ಯತ್ಯಾಸ ಇರ್ತದ? ಚಲೋ ಇರ್ತೀರಿ. ಎಲ್ಲ ಕಾಪಿಲ್ರಿ, ಹೀರೆಕಾಯಿ, ಹಾಗಲಕಾಯಿ, ಅಂದ್ರೆ ಟಮ್ಯಾಟೋ, ಬದ್ನಿಕಾಯಿ, ಅಂದ್ರೆ ಡಬ್ಬು ಮೆಣಸಿನ್ಕಾಯಿ, ಏನಿಲ್ಲದಾಗ ವಾರದಾಗ ವರ್ಷದಾಗ 25 ತರ ಕಾಪಿಲೆ ಅದನ್ನ ಎಲ್ಲ ಮಾಡ್ತೀವ್ರಿ. ಇವಟ ಯಾವ್ದು ಬಂದಾಗದ್ರಿ ನಮ್ಮದ್ರಿ. ಹಾ, ಅಂದ್ರ ಮನಿಗೆ ಇಟ್ಕೊಂಡು ಮತ್ತೆ ಉಳ್ದದ ಮಾರಾಟ ಮಾಡ್ತೀರಿ? ಹ್ಞೂ, ಹಾ, ಕಾಪಿಲಿ ಚಲೋ ಇರ್ತಿದ್ರಿ. ಈಗ ನಿಮಗ ಕೃಷಿಕ ಮಹಿಳೆ ಅಂತ ಪ್ರಶಸ್ತಿ ಕೊಟ್ರಲ್ಲ, ಎದಕ್ಕೆ ಕೊಟ್ರು? ಚಲೋದ ಬೆಳಿ ಮಾಡಿದ್ರಿ ನಾವ್ರಿ. 20 ವರ್ಷ ಆತ ನಮ್ಗೆ ಚಾಲು ಐತ್ರಿ, 22 ವರ್ಷ ಆತ್ರಿ. ಶಿಲ್ಪಾಸ್ ಕುಲಕರ್ಣಿ, ಆನಂತರ ಸುಷ್ಮಾ ಸರ್, ಇವರೆಲ್ಲ ನಮಗ ಆಧಾರ ಆಗಿದ್ದಾರೆ. ಅವ್ರು ಎಲ್ಲಿ ತಾನೆ ಶಾಲೆ ಕಲ್ತೀರಿ? ಹತ್ತು ಮಠ ಆಗಿತ್ತು ಮರಾಠಿ ಶಾಲೆ, ಮರಾಠಿ ಸೈ ಮಾಡ್ತೇನ್ರಿ. ಓ, ಕನ್ನಡ ಬರಂಗಿಲ್ಲ? ಕನ್ನಡ ಅಂದ್ರೆ ನಾವು ಹಿಂಗೆ ಮಾತಾಡ್ತೇವ್ರಲ್ಲ, ಅದಷ್ಟು ಪಕ್ಕ ಬರಂಗಿಲ್ಲರಿ. ಅದು ಅದು ಮಾತಾಡ್ಬೇಕಂತ ಅನ್ಸ್ಕೊಂಡು ಮಾಡ್ಕೊತು ಮಾತಾಡ್ತೇನೆ. ದಡಾರ್ ನಿಂಬಾಡ್ರಿ, ಹಿಂಗ ಹೊಲ್ದಾಗ ಕೆಲಸ ಮಾಡೋರು ಇದ್ರತಾರ, ಅವ್ರು ನಿಂಬಾಟೆ ನಾ ಅಂಚಿಕಿಲ್ರಿ. ಅಂದ್ರೆ ನೀವು ಏನಾರು ಒಂದು ಕೇಳ್ತಿರಲ್ಲ, ಅದಕ್ಕೆ ಪಕ್ಕ ದೌಡು ಉತ್ತರ ಹೇಳಕ್ ಉತ್ತರನು ಕೊಡಾಕ್ಬಾರ್ದು. ಮರಾಠಿ ಆಗ ಪಾಡ ಪಾಡ ಮಾತಾಡ್ತೇನೆ. ಯಾವ ಊರು ನಿಮ್ದು? ನಮ್ದು ತವ್ರ ಮನೆ ಇಸರ್ಕಂಜಿರಿ. ಈಗ ಇಸರ್ಕಂಜಿನ ನಮ್ಮ ಅತ್ತಿಗೆ ಸಾದರ ಅತ್ತಿ ಧಾರಾಡ್ ಕೊಟ್ಟಿದ್ರಿ ಆಕಿಗೆ ವಣಪುರದಾಗ, ಅದ ಅತ್ತಿ ಮಗನ ಇವ್ರು ಕೊಟ್ಟಾರ. ಹೋ, ಅತ್ತಿ ಮಗನ ನಿಮ್ ಗಂಡ? ಅಂದ್ರ ಮನ್ಯಾಗ ಈಗ ನಿಮ್ ಗಂಡಗೂ ಮರಾಠಿ ಬರ್ತದ? ಮಕ್ಕಳ ದೊಡ್ಡಕಿ ಇವ್ರ ಮುಂದೆ ಮಾತಾಡ್ತಾರ. ಇವ್ರತ ಶಾಲೆ ಸಮತಾಗಿ ಆರ್ಮಿ ಬೇರೆ ಕಲಿಯತ್ತಾಳ, ಆಕಿ ಮಾತಾಡ್ತಾಳ್ರಿ. ಅಂದ್ರ ಅದ್ರಾಗ ಮರಾಠಿ ಹಿಂದಿ ಅದ್ ಬೇಕ್ರಲ್ಲ ಅವ್ರಿಗೆ, ಅದ್ ಹಿಂದಿ ಕಳ್ಸ್ಕೊತ ಮಾಡ್ಕೊತ ಆಕಿ ಮಾತಾಡ್ತಾಳ. ಆಕಿ ಹಿಂದಿ ಒಳಗ ಮಾತಾಡ್ತಾಳ, ನಮ್ ಮರಾಠಿ ಒಳಗ ಕೇಳ್ತೇನೆ. ಅದ್ರ ಆರ್ಮಿ ಕಲಿತಾಳ ಆಕಿ, ಅದಕ್ಕಾಗಿರಿ. ಓ, ಹಂಗಾಗಿದೆ. ಆಮೇಲೆ ಉಳ್ದದ ದಿನದ ಕೆಲ್ಸ ಎಲ್ಲ ನೀವು ಮಾಡ್ಕೊಂಡು ಹೋಗ್ತೀರಿ? ಹ್ಞೂ. ಈ ಕಾಯಿಪಲ್ಲೆ ಹೆಚ್ಚಾಗಿದ್ದ ಮನೆ ಮಗಾರ ಮಾರ್ತೀವ್ರ ನಾವು, ವಾರ ವಾರ ಮಾರ್ತೀವ್ರಿ. ಸಂತಿಗೆ ನೀವ ಹೋಗಿರ್ತೀರಿ? ಹಾ, ಸಂತಿ ಅದ್ ಹೋಯ್ತೀವ್ರಲ್ಲ. ಮಕ್ಕಳ ಶಾಲೆ ಹೋಗ್ತಾವ, ಮತ್ತೆ ಯಾರು ಮಾಡವ್ರಿ? ಯಾರು ಆಳ ಕಾಳು ಇಟ್ಕೊಂಡಿಲ್ಲ? ಇಲ್ರಿ, ಇಲ್ಲ, ಎಲ್ಲ ನೀವ ಮಾಡ್ತೀರಿ? ಎಲ್ಲ ನಾವ್ರಿ. ಈಗ ಹೊಲಕ್ಕ ರೊಟ್ಟಿ ಕಟ್ಕೊಂಡು ಹೋಗ್ತಿರಲ್ಲ, ಊಟ ಮತ್ತೆ ಊಟ ಬೇಕ್ರಲ್ಲ, ಮತ್ತೆ ಅಂದ್ ಬೇಡ್ರಿ. ಏನೇನು ಹೋಯ್ತೀರಿ? ರೊಟ್ಟಿ, ಅಂಬಲಿ, ಮೊಸರ, ಹಾಲು ಹೋಯಂಗಿಲ್ರಿ, ಹಾಲು ಹೋಯಂಗಿಲ್ರಿ, ಮಜ್ಜಿಗೆ, ಅಂಬಲಿ, ಮೊಸರ, ಇದೆಲ್ಲ ಯಾರು ಬಂದಾರೋ ಅದ್ರ ನಿಟ್ಕೊಂಡು ಮಾಡೋದ. ಈಗ ನಾವು ಹೊಲಕ್ ಬಂದ್ರೆ ಊಟ ಹಾಕ್ತೀರಿ ನಮಗ? ಹ್ಮ್, ಬರಲ್ಲ. ಮತ್ತೇನು ವಿಶೇಷ ಮಾಡ್ತೀರಿ? ಬಾಳ ಚಲೋ ಅಡಿಗೆ ಏನ್ ಮಾಡ್ತೀರಿ ನೀವು? ಅಡಿಗೆ ಕಾಪಲ್ ಇದ್ರಿ ನಮ್ದು, ಬ್ಯಾಳಿ ಅಂಗಡಿಯಾಗ ಅಷ್ಟು ತೊಗೊಂಬರ್ತೀವ್ರಿ. ತೊಗರಿ ಹಾಕಿರ್ತೇನ್ರಿ, ಅದ್ ಮಾಡಂಗಿಲ್ರಿ ನಾವ್ ಬಾಳ ತೊಗರಿ. ಅಂಗಡಿದಾಗ ಹೆಸರು ಕಾಳ್ರಿ, ಮೊಸರು, ಬ್ಯಾಳಿ ತರಸ್ ಮಾಡ್ತೀವ್ರಿ. ಹಾಗಲ್ಕಾಯಿ ಪಲ್ಯ ಬಾಳ ಚಲೋ ಮಾಡ್ತೀರಂತಲ್ಲ ನೀವು? ಹ್ಮ್, ಹಾಗಲ್ಕಾಯಿ ಪಲ್ಯ ಏನು ಒಂದಾಗ ನಮ್ ಕಡೆ ನನ್ ಕಡೆ ಪಲ್ಯ ತಗೋತಾರ ಮಾಡಕ್ಕೆ? ಹೆಂಗ್ ಮಾಡ್ತೀರಿ ಹೇಳ್ರಿ ಒಂಚೂರು. ಶೇಂಗಾ ಪುಡಿ ಹಾಕಿ ಅದ್ ಮೊದ್ಲು ಹುರಿಬೇಕ್ರಿ. ಹುರದ ಗಸಿದ ಶೇಂಗಾ ಪುಡಿ ಹಾಕಿ ಅದ ಬೆಳ್ಳುಳ್ಳಿ ಹಾಕೋದು, ಉಳ್ಳಾಗಡ್ಡಿ ಹಾಕೋದಿಲ್ರಿ. ಬೆಳ್ಳುಳ್ಳಿ ಹಾಕಿ ಮಾಲ್ ಮೊಸರು ಒಟ್ಟ ತೆಗಿಬಾರ್ದು ಕೂತಿ ಮಟ. ಅದು ಮಾಪ್ಗೆ ಅಷ್ಟು ಖಾರ ಉಪ್ಪು ಅಷ್ಟು ಒಗ್ಯದ, ಅಷ್ಟು ನೀಟಾಗಿ ಆಟ ನೀರು ಹಾಕೋದ, ಸಣ್ಣ ಗ್ಯಾಸ್ ಇಡೋದ್ರಿ. ಅದು ಅಟ್ಟ ಮೇಲೆ ಐದು ಮಿಣಸನ ಹಾಕ್ತಿತ್ರಿ, ಅದನ್ನ ಒಟ್ಟ ಕೈ ಆಗುದ್ರಿ. ಅದನ್ನ ಈಗ ನಾ ಪಲ್ಯ ಮಾಡ್ರಿ, ನಾವು ಒನ್ನೆ ಆಜು ಬಾಜು ಪಲ್ಯ ತಗೋತಾರ. ಅವ್ರು ಏನ್ ಮಾಡ್ತಾರ, ಇಟ್ಟು ಇಟ್ಟು ಕೋದ್ ಮಾಡ್ತಾರ್ರಿ. ಅದನ್ನ ಕೋದ್ ಮಾಡ್ತಾರ, ಕೈ ಭಾಳ ಆಗ್ತೈತಿ. ಅದನ್ನ ದೊಡ್ಡ ದೊಡ್ಡ ಕೊಯ್ದಿರ್ತೀರಿ? ಹ್ಮ್, ದೊಡ್ಡ ದೊಡ್ಡ ಕೊಯ್ತೇವ್ರಿ. ದೊಡ್ಡ ಅನ್ನಡಕ ಗುಂಡಗ ಮಾಡ್ತೇವ್ರಿ. ಗುಂಡಗ ಕೊಯ್ದ ಅನಂತರ ಒಳಗೆ ತುಂಬ ಚಿಲ್ ಪೀಸ್ ಎಲ್ಲ ತೆಗೆಯೋದು. ಅದ್ರೊಳಗೆ ಶೇಂಗಾ ಕಾಳದೆಲ್ಲ ತುಂಬೋದು. ಶೇಂಗಾ ಕಾಳೊಳಗ ಉಪ್ಪ ಖಾರ ಮಿಕ್ಸ್ ಮಾಡ್ಗಿಸಿ ಅದ್ರೊಳಗೆ ತುಂಬೋದು. ಬೆಳ್ಳು ಹಾಕಿ ಫೊಡ್ನಿ ಕೊಡೋದ್ರಿ. ಮತ್ತು ಅದು ಕುದೀತ ಟೈಮ್ ಅಷ್ಟ ನೀಟ ಒಂದು ಎರಡು ಮೂರು ಚಮಚ ಆಗಟ್ ನೀರು ಹಾಕ್ಬೇಕು. ಮ್ಯಾಲ ಮುಸಿ ಬಿಡೋದ್ರಿ. ಅದಕ್ಕೆ ಬೆಲ್ಲ ಏನು ಹಾಕಂಗಿಲ್ಲ? ಏನು ಇಲ್ರಿ, ಅದು ಉಪಯೋಗ ಮಾಡೋದಿಲ್ರಿ. ನಾ ಅದನ್ನ ಮಾಡೋದಿಲ್ಲ. ಇಲ್ರಿ, ಹೌದಿಲ್ಲ. ನಿಮ್ಮ ಹೊಲಕ್ಕೆ ಬರ್ಬೇಕು ನಾವು. ಹ್ಞೂ, ಪಲ್ಯ ತಿನ್ಬೇಕಂದ್ರೆ. ಹ್ಞೂ, ಮತ್ತು ಮೆತಿ ಪಲ್ಯ. ಹ್ಞೂ, ಅದನ್ನು ಮಾಡ್ತೇನ್ರಿ. ಪಾಲಕ, ಮೆತಿ ಪಲ್ಯ, ಹಾಗಲ್ಕಾಯಿ, ಈ ಮೂರ ನಮಗೆ ಇಷ್ಟ ಬಾರ ಮನೆಯಾಗದ್ರೆ. ನೀಟ ಶೇಂಗಾ ಪುಡಿ ಹಾಕೋದ, ಅದ್ರಾಗ ಬೆಳ್ಳು ಹಾಕೋದ್ರಿ, ಉಳ್ಳಾಗಡ್ಡಿ ಹಾಕೋದ್ರಿ. ಉಳ್ಳಾಗಡ್ಡಿ ಕೋದ ಹಾಕೋದ, ಶೇಂಗಾ ಪುಡಿ ನೀಟ್ ಹಾಕೋದ, ಅದನ್ನು ಮುಚ್ಚೋದ್ರಿ. ಭಾಳ ಕುಸಿಸಿಲ್ಲ, ಭಾಳ ಕುಸಿ ಕೈ ಆಗ್ತೈತ್ರಿ. ಅದನ್ನ ಹಂಗೆ ಪಲ್ಯ ಮಾಡ್ತೀವಿ. ಬ್ಯಾಳಿ ಪೀಳಿ ಏನು ಹಾಕೋದಿಲ್ರಿ ನಾ. ಅಂದ್ರೆ ಯಾವುದೇ ಪಲ್ಯ ಆಗಲಿ ಒಂದು ಹದ ಆಗಿ ಬೇಯಿಸಿದಾಗ ರುಚಿ ಆಗ್ತದೆ. ಹ್ಞೂ, ಹೌದಿಲ್ಲ? ಹ್ಞೂ. ಈಗ ಲತಾ ಅವ್ರೆ, ನಿಮಗೆ ಶ್ರೇಷ್ಠ ಕೃಷಿಕ ಮಹಿಳೆ ಅಂತ ಪ್ರಶಸ್ತಿ ಕೊಟ್ರಲ್ಲ, ಏನೆಲ್ಲ ಕೊಟ್ರು? ಒಂದು ಮಾಲೆ ಹಾಕಿದಾರ, ಅನಂತರ ಒಂದು ಬ್ಯಾಗ್ ಕೊಟ್ಟಿದಾರ, ಪುಸ್ತಕಗಳು ಕೊಟ್ಟಿದಾರ್ರಿ, ಹಣ್ಣಿಂದ ತಾಟ್ ಕೊಟ್ಟಿದಾರ, ಮಾಲೊಂದ್ ಶಾಲಾ ಶಾಲ ಒಂದ ಒಂದು ಸರ್ಟಿಫಿಕೇಟು ಕೊಟ್ಟಾರ. ಸರ್ಟಿಫಿಕೇಟ್ ಕೊಟ್ಟಿದಾರ್ರಿ. ಅನಂತರ ಅದ್ರ ನಿಮ್ಮ ಬಾಟ ಒಂದು ಸಣ್ಣದೊಂದು ಕಾರ್ಡ್ ಇರ್ತಿತ್ರಿ, ಅದ್ ಕಾರ್ಡ್ ಸರ್ಟಿಫಿಕೇಟ್ ಅಂತಾರಲ್ಲ, ಅದೊಂದು ಕೊಟ್ಟಿದಾರ್ರಿ. ಅಡ್ಡಿ ಇಲ್ಲ ಲತಾ, ನಿಮ್ಮ ಒಂದು ಕೆಲಸವನ್ನ ಮೆಚ್ಚಿ ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದವರು ನಿಮಗೊಂದು ಸನ್ಮಾನ ಮಾಡ್ಯಾರ. ಇನ್ನೂ ಹೆಚ್ಚೆಚ್ಚು ಕಾಯಿಪಲ್ಯ ಉತ್ತಮ ರೀತಿ ಒಳಗೆ ಬೆಳೀರಿ, ಇನ್ನೂ ಹೆಚ್ಚು ವ್ಯಾಪಾರ ಆಗಲಿ, ನಿಮಗೆ ಆರಾಮಾಗಿರ್ರಿ ಅಂತ ಹೇಳ್ತೀವಿ. ನಮಸ್ಕಾರ. ನಮಸ್ಕಾರ ರೀ. ನಮಸ್ಕಾರ ರಾಮಪ್ಪ ನಂದನವಾಡಿ ಅವ್ರ. ನಮಸ್ಕಾರ ರಾಮಪ್ಪ. ಅವ್ರದ್ದು ಊರು ಯಾವ್ದು? ನಮ್ದು ಹೊನ್ನಾಪುರ ರೀ. ಊರು ಹೊನ್ನಾಪುರ, ತಾಲೂಕಾ ಅಳ್ನಾವರ, ಜಿಲ್ಲಾ ಧಾರವಾಡ ರೀ. ಯಾವ್ಯಾವ ರೀತಿ ನಾವು ಜಮೀನ್ದೊಳಗೆ ಕೆಲಸ ಮಾಡ್ಬೇಕು ಅನ್ನೋದು ನಮಗೆ ಮೊದಲು ಏನೂ ಅನುಭವ ಇಲ್ಲರಿ. 2002 ನಮ್ಮ ತಂದೆಯವ್ರು ತೀರ್ಕೊಂಡ್ರು. ಕುಂದ್ರು ನಾ ಮೊದಲು ಕೂಲಿ ಕೆಲಸ ಮಾಡ್ತೀನಿ ರೀ. ಈ ಧಾರವಾಡದ ಕೆಲಸಕ್ಕೆ ಹೋಗೋದು, ಪಂಚಾಯತಿ ಕೆಲಸ ಮಾಡೋದು, ಇಂಥ ಕೆಲಸಗಳನ್ನು ಮಾಡ್ತಿದ್ದೀನಿ. ಆನಂತರ 2002 ತೀರ್ಕೊಂಡೇಳಿದಾಗ ಆಗ ನಾವು ಕೃಷಿ ಮಾಡ್ಬೇಕು ಅನ್ನೋ ನಾನು ಒಂದು ಛಲ ಹುಟ್ಟಿರಿ. ನಮಗೆ 2 ಎಕರೆ ಜಮೀನು, ಅಣ್ಣ ತಮ್ಮ ಇಬ್ಬರು ನಾವು. ನಾ ಕೃಷಿ ಇಲಾಖೆಗೆ ಬಂದೆ. ಕೃಷಿ ಇಲಾಖೆಗೆ ಬಂದಾಗ ಶಿವಕುಮಾರ್ ಸರ್ ಅಂತೇಳಿ ಆತ್ಮಾದವ್ರು ಒಬ್ರು ಇದ್ರು. ಸರ್, ನಾ ಒಂದಿಟ್ಟು ನಾ ಕೃಷಿ ಮಾಡ್ಬೇಕು ಮಾಡಿದೇನೆ ರೀ, ಮತ್ತು ನನಗೆ ಹೆಂಗೆ ರೀ ಅಂತ ಕೇಳಿನ. ನೀ ಏನು ಸಾವು ಕೃಷಿ ಮಾಡವೋ, ಏನು ಯಾವ ಕೃಷಿ ಮಾಡ್ತಿ ಕೇರೋ, ಏನು ಆರ್ಗ್ಯಾನಿಕ್ ಪದಾಗ ಬರ್ತೀನೋ, ಏನು ಇತ್ರಾಗ ಬರ್ತಿ ಕೇರ್ ನನಗೆ. ಸರ್ ಕೇಳ್ತೀನಿ ಅಂದರೆ, ಸರ್ ನಾನು ಆರ್ಗ್ಯಾನಿಕ ಮಾಡಬೇಕು ಅನ್ನೋದು ನನ್ನಲ್ಲಿ ಒಂದು ಸ್ವಲ್ಪ ಆಸೆ ಐತ್ರಿ, ಅದನ್ನು ಮಾಡ್ಬೇಕು ಮಾಡಿದೇನೆ ರೀ ಹೆಂಗೆ ಅಂತೇಳಿ. ನಾನು ಪ್ರಥಮ ಪ್ರಶ್ನಕ್ಕೆ ಎಲ್ಲಿ ಹುಲ್ಕೋಟಿಗೆ ಹೆಚ್ಚಿಗೆ ಪಟ್ಟು ಕರ್ಕೊಂಡು ಹೋಗಿ ಅಲ್ಲಿ ಟ್ರೈನಿಂಗ್ ಸೆಂಟರ್ ಐತಿ, ಆನಂತರ ಎಲ್ಲ ಐತ್ರಿ. ಹುಲ್ಕೋಟಿದ್ದು ಅವಾಗ ಎರೆಹುಳು ತೊಟ್ಟಿ ನಾನು ಮಾಡುವಂಥ ಪ್ರಯತ್ನ ನನಗೆ ಬತ್ತರಿ. 2006 ಅರಸ್ಕೆ ಅವ್ರು ಏನು ಮಾಡ್ರಿ ಅಂದ್ರೆ, ನನಗೊಂದು ಎರೆಹುಳು ಘಟಕ ಕೊಟ್ರಿ. ಆಗ ಒಂದು ಎರೆಹುಳು ಘಟಕ ಕೆಟ್ಟಿತ್ರಿ, 1200 ಐತ್ರಿ, 10x10 1200 ಸರ್ಕಾರದ ಐತ್ರಿ. ಪಟ್ಟಣ ಸಿಟಿ ಅಂತೇಳಿ ಇದ್ದರು ಶಿವಕುಮಾರ ಸರ್ ಆತ್ಮಾದವ್ರು ಹೇಳೋದಕ್ಕಿಲ್ಲ ಅಂದ್ರೆ ಒಂದು ಕೊಟ್ರಿ. ಆನಂತರ ಅದನ್ನು ಮಾಡಿದ ನಂತರ ನನಗೊಂದು ಸ್ವಲ್ಪ ಗೊಬ್ಬರದ ಭಾಳಷ್ಟು ಅನುಕೂಲ ಅನಿಸ್ತು ರೀ. ಅನುಕೂಲ ಅನಿಸಿದಾಗ ನನ್ನ ಅನುಭವ ನೋಡ್ಕೊಂಡು ನಾ ಮಾಡ್ಕೊಂಡು ನಾ ಹೊಲಕ್ಕೆ ಹಾಕೊಳ್ಳೋದು ಮಾಡೋದು ನೋಡೋಕತ್ರ 3 ಸಾವು ಕೃಷಿ ಹಾಕ್ಬೇಕು. ಒಂದು ಸಾವು ಕೃಷಿಗೆ ಬರ್ಬೇಕಾರೆ ಒಕ್ಕಲ್ತನ 3 ಬೇಕು. ಯಾಕಂದರೆ ನಾವು ಈ ಸರ್ಕಾರ ಗೊಬ್ಬರ ಹಾಕಿ ಹೊಲನ ಬಿಡುವಾಗಿರ್ತೈತ್ರಿ, 3 ಬೇಕು. ಆನಂತರ ಅದನ್ನು ಸ್ವಲ್ಪ ಹಾಕೋತ ಅದನ್ನು ಹಾಕೋತ ಹೀರೆ ಹಾಕೊತ ಒಂದು 3 ಬೆಂಡ್ರಿ. 3 ಈಗ ನಾವು 18 ಆತ್ರಿ. ಒಂದು ಕಾಲು ಸರ್ಕಾರ ಗೊಬ್ಬರ ತೋರಿಸಲ್ ರೀ. ಹ್ಞೂ, ಎಲ್ಲ ಪೂರ್ತಿ ಪೂರ್ತಿ ಸಾವಯವ. ಏನೇನು ಬೆಳಿತೀರಿ ಹೊಲದಾಗ? ಒಂದು 300 ಗಿಡ ಪೇರು ಹಚ್ಚೀನಿ ರೀ. ಪೇರುದಾಗ 10x8 ಮಾಡೇನಿ ರೀ. ಪೇರು 10x8 ಮಾಡೇನಿ ರೀ. ನಡಕ ಒಂದು ಸಾಲ ಟೊಮೆಟೊ ಹಚ್ತೇವೆ ರೀ, ಒಂದು ಸಾಲ ಬದ್ನಿ ಗಿಡ ಹಚ್ತೇವೆ, ಒಂದು ಸಾಲ ಮೆಣಸಿನ ಗಿಡ ಹಚ್ತೇವೆ, ಒಂದು ಸಾಲ 2 ಅಚ್ಚಿಗಡ ದಂಡಿ ಈಚಿಗಡ ದಂಡಿ 2 ಹೂ ಹಚ್ತೇವೆ ರೀ. ಅಚ್ಚಿಗಡ ದಂಡಿ ಈಚಿಗಡ ದಂಡಿ 2 ಹೂ ಹಚ್ತೇವೆ ರೀ. ಹಿಂಗೆ ಮಾಡ್ಕೊತ ಒಂದು 20-22 ಬೆಳೆ ಬೆಳಿತೇವೆ ರೀ. ಹ್ಞೂ ಹ್ಞೂ ಹ್ಞೂ. ಈಗ ಇವು ಕಾಯಿಪಲ್ಲೆ ಲಘು ಬಂದ್ಬಿಡ್ತಾವೆ ಬೆಳೆ. ಕಾಯಿಪಲ್ಲೆ ಮತ್ತು ಹಂತ ಹಂತವಾಗಿರಿ. ಈ ಹಂತ ಈ ಸಾಲಿನಾಗ ಇದನ್ನು ಮಾಡಿದ್ರೆ ಈ ಸಾಲಿನಾಗ ಇದನ್ನು ಮಾಡ್ತೇವೆ ರೀ. ಅಂದ್ರೆ ರೋಗ ನಿರೋಧಕನ ಮಾಡ್ಕೊಳ್ಳೋದ್ರಿ ನಮ್ಮ ಕೆಲಸ ರೀ. ಈ ಸಾಲಿಗೆ ಚೆಂಡು ಹಾಕಿದ್ರಿ, ಈ ಸಲ ರೀ ಮುಂದಿನ ಸಲ ಆ ಸಾಲಿಗೆ ಬೆಂಡಿ ಹಾಕ್ತವ್ರಿ. ಒಟ್ಟ ರೋಗ ಕೀಟನಾದಿ ಬಾದಿ ಬರಬಾರ್ದಂಗೆ ಮಾಡ್ಕೋತೀವಿ. ಯಾಕಂದ್ರೆ ಇದನ್ನೆಲ್ಲ ಆತ್ಮದವ್ರು ನನಗೆ ರೀ ಎಲ್ಲೋ ರಾಜ ತಕ್ಕ ಟ್ರೈನಿಂಗ್ ಕೊಟ್ರಿ ನನಗೆ. ಆತ್ಮದವ್ರು ನನಗೆ ಒಟ್ಟು ಹೆಲ್ಪ್ ಮಾಡಿದಂದ್ರೆ ಇವನ್ನೆಲ್ಲ ಮಾಡ್ಕೋತ ಮಾಡ್ಕೋತ ಹೋದಾಗ ಟ್ರೈನಿಂಗ್ ಹೆಚ್ಚಿಗೆ ಕೊಡಕತ್ತಾರೆ. ಎಲ್ಲಿ ಟ್ರೈನಿಂಗ್ ಕಳಿಸ್ತಾರೋ ಅಲ್ಲಿ ಹೋಗ್ತೀನಿ ರೀ. ಎಲ್ಲಿ ತನಕ ಓದಿರಿ ನೀವು? ನಾನು ರೀ ಒಂದು 4ನೇ ಕ್ಲಾಸ್ ಓದೇನಿ ರೀ. ಅಂದ್ರೆ ಓದ್ಲಿಕ್ಕೆ ಬರೀಲಿಕ್ಕೆಲ್ಲ ಬರ್ತದೆ ನಿಮ್ಗೆ? ಎಲ್ಲ ಬರ್ತೈತಿ. ಒಟ್ಟು ಒಂದು 4ನೇ ಕ್ಲಾಸ್ ಓದೇನಿ ರೀ. ಅಂದ್ರೆ ಎಲ್ಲಿ ಹೋಗ್ಬೇಕಲ್ಲಿ ಟ್ರೈನಿಂಗ್ ಕೊಟ್ಟರೆ ಎಲ್ಲಿ ಹೋಗ್ತಾರ ಕರಿತಾರ ಅಲ್ಲಿ ಹೋಗಿ ಬಂದನ್ರಿ. ಹೋದಲ್ಲಿ ಒಂದು ವಿದ್ಯಾ ತಂದನ್ರಿ, 22 ಟ್ರೈನಿಂಗ್ ಕೊಡಿದ್ರೆ 22 ವಿದ್ಯಾನ ತಂದನ್ರಿ. ಈಗ ಅವನ್ನೆಲ್ಲ ತಂದು ನಿಮ್ಮ ಹೊಲದಾಗ ಎಲ್ಲ ಮಾಡ್ತಾನ್ರಿ. ವರ್ಷಕ್ಕೆ ಸುಮಾರು 2 ಕ್ವಿಂಟಲ್ ಅರಿಶಿನ 8x8 ದೀಡ್ಪಟ್ಟು ಇಟ್ಟಿರ್ತಾನ್ರಿ ಅರಿಶಿನ ರೀ. ಅದನ್ನ 2 ಕ್ವಿಂಟಲ್ ಅರಿಶಿನ ಅದನ್ನ ಮನ್ಯಾಗ ಬೀಸಿ ಪೌಡರ್ ಮಾಡಿ ಮಾರ್ತವ್ರಿ 200 ರೂಪಾಯಿ ಕೆಜಿ ಹಂಗೆ. ಹೂ ಹಸ್ತವ್ರಿ ಮನ್ಯಾಗ ಹಾರ ಮಾಡಿ ಮಾರ್ತವ್ರಿ. ಈಗ ನಾನು ನಿನ್ನೆ ಮಾಸಿಗೆ ಒಂದು 4,000 ರೂಪಾಯಿ ಮಾರಿ ಮಾಡಿದ್ರಿ. ಹಾಂ, ಆನಂತರ ಕಾಯಿಪಲ್ಲೆ ವಾರಕ್ಕೆ ಇಲ್ಲಂದ್ರೆ 2,000 ರೂಪಾಯಿ ಮಾರ್ತೀವಿ. ಒಂದು ವಾರಕ್ಕೆ 5,000 ರೂಪಾಯಿ ಕಾಯಿಪಲ್ಲೆ ಇಲ್ಲದೆ ಎಂದೂ ಇಲ್ಲ ನಾವು. ಡೈಲಿ ಸೋಮವಾರ ಮಂಗಳವಾರ ಮಾಲೆಂತಿ 10-15 ಹೋಗ್ತಾವ್ರಿ ನಮ್ಮ. ಎಲ್ಲ ಒಟ್ಟು ಮನೆ ಒಳಗೆ ತಯಾರು ಮಾಡ್ತೀರಿ. ಮಕ್ಕಳು ಹೊಲಕ್ಕೆ ಹೋಗಿ ಮುಂಜಾನೆ ಹೋಗಿ ಮುಂಜಾನೆ ಸಾಲಿ ಸ್ಕೂಲ್ ಹೋದಾಗ ಬರ್ತಾರೆ ರೀ. ಮಾಡಿದಾರ ಬಡ ಬಡ 4 ಮೈಲಿ ಸ್ವಿಚ್ ಬಿಡ್ತಾರೆ. ಅವ್ರಿಗೆಲ್ಲರಿಗೆ 5 ರೂಪಾಯಿ ಅಂತ ಹೇಳ್ಬಿಡ್ತೀನಿ ಮಾಲಿ. 5 ರೂಪಾಯಿ ಅಂತಲೇ ಎಲ್ಲರೂ ಬಡ ಬಡ ಸ್ವಿಚ್ ಅದಾರ ಕೊಟ್ಬಿಡ್ತಾರೆ ರೆಡಿ. ಅವರು 1 ರೂಪಾಯಿ ನನ್ನ ಕಡೆಯಿಂದ ರೊಕ್ಕ ಕೇಳಿದ್ರು ರೀ. ಅವರೆಲ್ಲ ಏನು 5 ರೂಪಾಯಿ ಮಾಡಿರ್ತಾರೆ ರೀ. 4 ಮಂದಿ ಎಲ್ಲ ಒಂದು ಮಾಡಿ ಕೇಸಿಂದ ಮಾಲಿ ಮಾಡಿ ಆ ಗಲ್ಲೇದ ಒಗಿತಾರು. ಹಬ್ಬದ ಪಾಡ್ಯ ಉಗಾಯ್ ಪಾಡ್ಯಕ್ಕೆ ಸುಮಾರು 14,000-15,000 ರೂಪಾಯಿ ಅವರು. ಅವ್ರ ಅರಿಬಿ ಅಂಚಿಡಿ ಅವರ ತಗೋತಾರೆ. ಅವೆಲ್ಲ ಅವರ ಎಷ್ಟು ಜಡ್ಡ ಅವ್ರ ಅರಿಶಿನ ಪುಟ್ಟಿ ಮಾರ್ಕೊಂಬರ್ತಾರೆ ರೀ. ನನ್ನ ಕೂಡ ಮಂಗಳವಾರ ಕಾಯಿಪಲ್ಲೆ ಮಾರ್ತಾರು. ನಾವು ನೀನು ಹೂವಿನ ಹಾರ ಮಾರಿದ್ದು ಶನಿವಾರ ಆಯ್ತಾರೆ ಕಾಯಿಪಲ್ಲೆ ಮಾರ್ತಾರು. ಶನಿವಾರ ರವಿವಾರ ಒಂದು ಮಾರ್ತೇವ್ರಿ, ಮಂಗಳವಾರ ನಾ ಮಾರ್ತೇವ್ರಿ. ಮಂಗಳವಾರ ನಾ ಮಾರ್ತೇನು, ಶನಿವಾರ ಆಯ್ತಾರೆ ಮಕ್ಕಳು ಮಾರ್ತಾರೆ. ಹಂಗಾಗಿ ಎಲ್ಲ ಒಟ್ಟು ಕುಟುಂಬ ಕೃಷಿ ಅನ್ಬಹುದು. ಒಟ್ಟು ಎಲ್ಲಿ 1 ರೂಪಾಯಿ ಕೊಳ್ಳೋದಿಲ್ಲ, 1 ರೂಪಾಯಿ ನಮ್ಗೆ ರೊಕ್ಕದ ಬಡತನ ಅನ್ನೋದು ಗೊತ್ತಿಲ್ಲ. ಅಂದ್ರೆ ಕುಟುಂಬದೊಳಗೆ ಎಲ್ಲಾರು ಕೂಡಿ ಕೆಲಸ ಮಾಡೋದ್ರಿಂದ ಕೆಲಸನೂ ಸಾಕ್ತದ, ಒಟ್ಟ ಆದಾಯನೂ ಬರ್ತದೆ. ಆದಾಯ ಬರ್ತದೆ. ಅಂದ್ರೆ ಈಗ 16-20 ತುಟ್ಟಿ ಮಾಡೇನಿ ರೀ. ನನಗೆ ಒಕ್ಕೂಟದವ್ರು ಬಂದ್ರಿ, ನಮ್ಮ ಸಾವು ಕೃಷಿ ಒಕ್ಕೂಟ ಮೆಂಬರ್ ಅದೇನ್ರಿ. ನಮ್ಮೂರು ಸಾವು ಕೃಷಿ ಅಧ್ಯಕ್ಷ ಅದನ್ರಿ. ಅಂದ್ರೆ ಆನಂತರ NGO ಮೂರು ವರ್ಷ ಮಾಡ್ರಿ, ಅವರು ಬಂದ್ರು ನನ್ನ ಕಡೆ. ಆನಂತರ ಎಲ್ಲ ಆತ್ರಿ. ಈಗ ನಬಾರ್ಡ್ ಪ್ರಾಜೆಕ್ಟ್ ಹಾಕಿನ ಮತ್ತೊಂದು ಮೇಲೆ ಒಟ್ಟ ಪ್ರಾಜೆಕ್ಟ್ ತಪ್ಪಲ್ರಿ. ನನಗೆ 150 ಮಂದಿ ಸರ್ಟಿಫೈ ಮಾಡಿಟ್ಟೇನ್ರಿ. ನಾನು ಊರಿಗೆ ಒಟ್ಟ ಬಡತನ ಅನ್ನೋದು ತೋರಿಸ್ಬಾರ ಅಂತೇಳಿ. ನಿಮ್ಮ ಊರಾಗ ಎಷ್ಟು ಜನಸಂಖ್ಯೆ ಅದ? ನಮ್ಮೂರಾಗ 5,000 ಜನಸಂಖ್ಯೆ. 5,000 ಜನಸಂಖ್ಯೆ. ಈಗ 5,000 ಜನ ಅಂದ್ರೆ ಅದ್ರಾಗ ಹೊಲ ಮನೆ ಕೆಲಸ ಮಾಡೋರು ಎಲ್ಲ ಸಾವಯವ ಮಾಡ್ತಾರ ಅಥವಾ ಸರ್ಕಾರಿ ಗೊಬ್ಬರ ಹಾಕ್ತಾರ? ಈಗ ರೀ ಸಾವ ಕೃಷಿ ಮಾಡೋರು ಒಂದು 40-50 ಮಂದಿ ಪ್ರಪಟ್ಟಾಗ್ಯಾರ. ನಾನು 150 ಮಂದಿಯಾಗ ಎಲ್ಲರೂ ಮಾಡೋದ್ರಿ. ಒಂದು 50-60 ಮಂದಿ ಕರೆಕ್ಟ್ ಅದಾರ್ರಿ. ನಮ್ಮಲ್ಲಿ ಸಾವು ಕೃಷಿ ಯಾಕೆ ಆಗ್ತೈತೆ ಅಂತ ನಾನು ಅದನ್ರಿ. ಅಂದ್ರೆ ನಮ್ಮಲ್ಲಿ ಜಮೀನು ಭಾಳ ಕಡಿಮೆ ಐತೆ ಸರ್. ಮೇಡಮ್, ನಮ್ಮಲ್ಲಿ ಎಷ್ಟೈತೆ ಅಂದ್ರೆ ಒಂದು ಖಾತೆಕ ಮುಳುಗಡೆ ಆತ್ರಿ, ಅಳೆದ ಖಾತೆಕ್ 4 ಎಕರೆ ಕೊಟ್ಟರು, 4 ಎಕರೆದಾಗ 4 ಮಂದಿ ಉಳಿದ್ರು, 1 ಎಕರೆ ಜಮೀನು ಇದಾವ್ರು. ಎಲ್ಲರ ಮನ್ಯಾಗ 2 ದನ ಅದಾವ್ರು. ಯಾರು ಮನ್ಯಾಗಿಲ್ಲ, ಒಂದು 1-2 ದನ ಅದಾವು. ಹೈನ ಮ್ಯಾಲ ಮಂಟ ನಡೆಸ್ತೈತಿ ನಮ್ಮೂರು. 3 ಡೈರಿನೇ ಇಡ್ತಾವೆ ನಮ್ಮೂರಾಗ. ಒಂದು ದಿವಸಕ್ಕೆ ಒಂದು ಸುಮಾರು 200-300 ಲೀಟರ್ ಹಾಲು ಹೋಗ್ತೈತಿ ರೀ. ಒಂದೊಂದು ಡೈರಿಯಿಂದ 1,500 ಲೀಟರ್ ಹಾಲು ಹೋಗ್ತೈತಿ ನಮ್ಮೂರಾಗ. ನಮ್ಮೂರು ಅಂದ್ರೆ ಹೈನುಗಾರಿಕೆನೇ ಜಾಸ್ತಿ ಐತಿ ರೀ. ಆ ಸಗಣಿ ಗೊಬ್ಬರನ ಆ ಹೊಲಗಳಿಗೆ ಹಾಕ್ತಾರೆ. ಸರ್ಕಾರ ಗೊಬ್ಬರ ಹಾಕೋದು ನಮ್ಮಲ್ಲಿ 90% ಮಂದಿ ಕಡಿಮೆ ರೀ. ಕಡಿಮೆ. ಈಗ ರಾಮಪ್ಪವ್ರ, ನೀವು 2.5 ಎಕರೆ ಹೊಲ ಅದ ಅಂದ್ರಿ. 2 ಎಕರೆ. 2 ಎಕರೆ. ಆ 2 ಎಕರೆ ಹೊಲದೊಳಗ ಇಷ್ಟೆಲ್ಲ ಬೆಳಿತೀನಿ ಅಂತ ಹೇಳಿದ್ರಿ. ಕಾಯಿಪಲ್ಲೆ ಬೆಳಿತೀರಿ, ಪೇರ್ಲ ಗಿಡ ಹಾಕಿನಿ ಅಂದ್ರಿ, ಕಬ್ಬು ಹಾಕಿನಿ ಅಂದ್ರಿ, ಹೂ ಗಿಡ ಬೆಳಿತೀನಿ ಅಂದ್ರಿ. ಇದಕ್ಕೆ ಅಷ್ಟಕ್ಕೂ ನೀವು ಬರೀ ಸಾವಯವ ಗೊಬ್ಬರ? ಸಾವಯವ ಗೊಬ್ಬರ ಅದು ನೀವ ತಯಾರು ಮಾಡ್ತೀವಿ? ನಾವು ತಯಾರು ಮಾಡ್ಕೋತೀವಿ. ಹೆಂಗ್ ತಯಾರು ಮಾಡ್ತೀರಿ? ಈಗ ರೀ ಕಸ ಕಡ್ಡಿ ಆನಂತರ ನಮ್ಮ ಮಾನಿ ಗಿಡ ತಪ್ಪಲಂತಾರೆ. ಅಂದ್ರೆ ಗಿಡದ ಬುಡಕ್ರಿ ಏನು ಬೆಳೆ ಬರ್ತಿರ್ಕಿಲ್ರಿ. ಹಿರಿಯರು 3 ಮಾನಿ ಗಿಡ ಹಚ್ಚಿರಿ ನಮ್ಗೆ. ಆ ಗಿಡದ ಬುಡಕ ಬೆಳೆ ಬರಲಿಲ್ಲರಿ. 10 ಬುಡಕ 18 ಟೊಕ್ಕೆ ಕಟ್ಟೇನ್ರಿ. ನಾ ದಾರಿಗೆ ಹೆಚ್ಚೇ ಐತಿ ಹೊಲ ನಂದು. ಈ ಕಣ್ಣು ಹೋಗುತ್ತಿನಾಗ ಒಂದು ಬಿಟ್ಟು ಸಗಣಿ ಹಿಡ್ಕೊಂಬರ್ತಾನ್ರಿ, ಆ ಕಡೆ ಬರುತ್ತಿನಾಗ ಒಂದು ಬಿಟ್ಟು ಸಗಣಿ ಹಾಕೊಂಬರ್ತಾನ್ರಿ. ಆನಂತರ ಆ ತಪ್ಪಲ ಕಸ ಎಲ್ಲ ಹತ್ರ ಹೋಗ್ತೀವ್ರಿ. ಆನಂತರ ನಮ್ಮ ಮನೆ ಗೊಬ್ಬರ ಹೋದ ಆ ಟಕ್ಕಿಗೆ ಹಾಕ್ತವ್ರಿ. ಎಲ್ಲ ಹಾಕಿದಾಗ 80 ಕ್ವಿಂಟಲ್ ಗೊಬ್ಬರ ಹಾಕೈತಿ ನಮ್ಗೆ. 40 ಕ್ವಿಂಟಲ್ ನಾನು ಹೊಲಕ್ಕೆ ಇಟ್ಕೋತೇನ್ರಿ, 40 ಕ್ವಿಂಟಲ್ ಎಲ್ಲ ಪುರಕ್ ಮಾರ್ತೇನ್ರಿ. ಓ, ಗೊಬ್ಬರನೂ ಮಾರ್ತೀವಿ? ಹಾಂ, ಗೊಬ್ಬರ ಮಾರ್ತೇನ್ರಿ. ಮತ್ತೀಗ ಮಾತಾಡ್ತಾ ನೀವು ಹೇಳಿದ್ರಿ ಎರೆಹುಳ ಗೊಬ್ಬರ ತಯಾರಿಕೆ ಬಗ್ಗೆ ಟ್ರೈನಿಂಗ್ ತಗೊಂಡೇನಿ ಅಂತ ಹೇಳಿ. ಎರೆಹುಳ ಗೊಬ್ಬರನೂ ತಯಾರು ಮಾಡ್ತೀರಿ ನೀವು? ಹಾಂ, ಎರೆಹುಳ ಗೊಬ್ಬರ ತಯಾರು ಮಾಡ್ತಾನ್ರಿ. 40 ಕ್ವಿಂಟಲ್ ಎಲ್ಲ ಪುರಕ್ರಿ. 8 ವರ್ಷ ಬಾಂಡ್ ಐತ್ರಿ, ಹಾಗೆ 4 ರೂಪಾಯಿ ಟೆಂಡರ್ ಆಗಿತ್ತು, ಇದೊಂದು ವರ್ಷ ಆರು ಮುಗಿತ್ತು. ಈಗ 8 ರೂಪಾಯಿ ಕೆಜಿ ಹೊರಗಡೆ ಮಾರ್ತಾನ್ರಿ. ಒಟ್ಟು ಏನು ವೇಸ್ಟ್ ಮಾಡಂಗಿಲ್ಲ, ಏನೂ ಕೇಳೋಂಗಿಲ್ಲ. ಹೊಲದಾಗ ಕಸ ಒಂದು ಈಟು ಎಷ್ಟಾಗೋಲ್ಲ, ಏನು ಎಷ್ಟಾಗೋಲ್ಲ, ಎಲ್ಲಿಂದ ಕೊಂಡು ತಗೊಂಡು ಏನು ತೊಂಬರೋದಿಲ್ಲ ನಾವು. ಇಷ್ಟು ದುಡ್ಡು ನಿಮ್ಗೆ ಕುಟುಂಬ ನಿರ್ವಹಣೆಗೆ ಸಾಕಾಗ್ತದೆ? ಸಾಕಾಗಿ ನಮಗೆ ಒಂದು 3-3.5 ಲಕ್ಷ ರೂಪಾಯಿ ಇನ್ಕಮ್ ಐತ್ರಿ ನಮ್ಗೆ. ಯಾಕಂದ್ರೆ ನಾವು ಹೊಸ ತಳಿಗಳನ್ನ ಮಾಡ್ತಿರ್ತೇನೆ. ಮತ್ತೆ ರೀ 22 ಬೆಳೆದ ನಾ ಈಗ ಸಿತ್ತಾಪಲಿ ಹಚ್ತೇನೆ ರೀ. ಹೋದ ಸಲ ಪೇರು ಹಚ್ಚೀನಿ, ಅಚ್ಚಿಗಡ ಸಲ ಹಿಂಗೆ ಮಾಡ್ಕೊತ ಬಂದೇನೆ ರೀ. ಹೊಸ ಹೊಸ ವೆರೈಟಿ ಯಾವ್ದು ಕಾಣ್ತೈತಿ ಅದು ಯೂನಿವರ್ಸಿಟಿಗೆ ನನಗೆ ತಜ್ಞರ ಬಂದ್ರೆ ಆಗ ನಂತರ ಶಿಲ್ಪಾದ ಕುಲಕರ್ಣಿ ಅಂತ. ಕುಲಕರ್ಣಿ ಸರ್ ಬಂದಾಗ ನನಗೇನೋ ಒಂದು ರೋಗ ತಡಿವಿ ಬರಾಕೈತಂದ್ರೆ ಸಾವು ಕೃಷಿ ಒಳಗೆ ಹೇಳ್ಬೇಕು ಸರ್. ಅದೇ ಸಾವು ಕೃಷಿ ಒಳಗೆ ಹೇಳಕ್ಕೆ 10 ವರ್ಷ ಆತು ನನಗೆ. ಅವ್ರು ನನಗೆ ಕೀಟಿ ಬಾಧೆ ಬರಬಾರ್ದಂಗೆ KVK ಅವರು, ಶ್ರೀಪಾದ ಕುಲಕರ್ಣಿ ಅವರು ಆನಂತರ ಕಾರ್ಡ್ ಕೊಡ್ತಾರ, ಟೆಕ್ನಾಲಜಿ ಕೊಡ್ತಾರ್ರಿ, ಅವಕ್ಕೆ ಏನು ಬೇಕು ಅನ್ನೋದು ಅದನ್ನೆಲ್ಲ ಕೊಡ್ತಾರೆ. ಈಗ ಅವ್ರ ಇಟ್ಟಿಟ್ಟೆಲ್ಲ ನಾವು ಮಾಡಿದ ಕೈಗೆ ನಮಗೆ ಇವು ನಮ್ಮ ಹೆಣ್ಮಗಳು ಪ್ರಶಸ್ತಿ ಕೊಡ್ಬೇಕಾತ್ರಿ, ಮಹಿಳಾ ಪ್ರಶಸ್ತಿ ನೀ ಕೊಡ್ತೇನೆ ಅಂತ ಕೇಳಿ ಮಾಡಕ್ಕೆ ಹಾಕಿರಿ, ಎಲ್ಲ ಮಾಡಕ್ಕೆ ಹಾಕಿರಿ. ಮನೆ ನಾ ಏನು ರೀ ಬಂದು ಇಲ್ಲಿ ನಿಂತು ಮಾತಾಡೋದು ಒಂದಷ್ಟು ಅದ, ನಾ ಕೆಲಸ ಮಾಡೋದು ನಂದು ಎಟ್ರಿ, ನೀರು ಹಾಸೋದು ಮಾಡೋದು ಇಂಥ ಕೆಲಸ ಮಾಡ್ತೀನಿ. ಅದನ್ನೆಲ್ಲ ಹರಿದು ಹಂಚು ಮಾಡೋಕೆಂದ್ರೆ ಹೆಣ್ಮಗಳು, ಮತ್ತು ಅಡುಗೆ ಮಾಡಿ ಹಾಕಿ ನನಗೆ ಅರಿವಿ ಹಾಕಿ ಹತ್ಕೊಡಕ್ಕೆ ಹೆಣ್ಮಗಳು, ಮತ್ತು ಅಕ್ಕಿಗೆ ಮಾಡಿದ್ರೆ ನಾ ಯಾರಿಗೆ ಮಾಡಲಿ ನೋಡ್ರಿ. ಎಷ್ಟು ಪ್ರೀತಿದ್ದೀರಿ ಲತಾನ್ ಮೇಲೆ. ಹೌದ್ರಿ, ಹೌದಿಲ್ಲ, ಹೌದೌದು. ಮತ್ತೆ ಲತಾಗ ಕನ್ನಡ ಬರ್ತಿರ್ಲಿಲ್ಲ. ಹ್ಞೂ ರೀ, ಈಗ ನೀವು ಮಾತಾಡಿ ಮಾತಾಡಿ ಕನ್ನಡ ಕಲಿಸಿ. ನಾವು ಮಾತಾಡಿ ಮಾತಾಡಿ ಕಲಿಸೋರಿಗೆ. ಹೌದಿಲ್ಲ, ಮಕ್ಕಳ ನಾವು ರೀ. ಯಾವ ಚಟಾಗಿಟ್ಟ ಏನೂ ಇಲ್ಲ, ಏನೂ ಇಲ್ರಿ, ಯಾರ್ದು ಏನೂ ಇಲ್ರಿ. ಮಕ್ಕಳು ಯಾರು ಏನೂ ಇಲ್ರಿ. ಊಟ ಚಂದಂಗೆ ಅಡಿಗೆ ಮಾಡೋದು, ಊಟ ಮಾಡೋದು, ಶಿಸ್ತಾಗಿ ಎಲ್ಲಿ ಹೋಗುದು ಮಾಡ್ಕೊಂಡು ಆರಾಮ. ಈಗ ಮಳಿ ಬರ್ಲಿಲ್ಲ ಅಂದ್ರೆ ಏನ್ ಮಾಡ್ತೀರಿ? ಯಾವ್ದ್ರಿ ಮಳಿ? ಮಳಿ ಒಂದೊಂದ್ಸತಿ ಬರ್ತದ, ಒಂದೊಂದ್ಸತಿ ಬರಂಗಿಲ್ಲ. ಬೋರ್ಗಲ್ ಐತ್ರಿ ಹಾಕಿರಿ? ಹೊಲ್ದಾಗ ಬೋರ್ಗಲ್ ಐತ್ರಿ. ಯಾವ ಬೋರ್ಗಲ್ ಐತ್ರಿ? ಎಲ್ಲ ಡ್ರಿಪ್ ಲೈನ್ ಐತ್ರಿ. ಡ್ರಿಪ್ ಲೈನ್ ಮಾಡಿ, ಎಲ್ಲ ಡ್ರಿಪ್ ಲೈನ್ ಮಾಡ್ಯಾನ. ಮಂಚಿಂಗ್ ಮಾಡಿಸ್ತಾನು, ಕಸ ಕಳೆ ಬರಬಾರ್ದಂಗ ಮಂಚಿಂಗ್, ಪ್ಲಾಸ್ಟಿಕ್ ಮಂಚಿಂಗ್ ಮಾಡ್ತಾನು. ಮಳೆಗಾಲಕ್ಕೆ ಕಸ ಕಳೆ ಭಾಳ ಆಗ್ತೈತೆ ಅಂದ್ರೆ ಪ್ಲಾಸ್ಟಿಕ್ ಮಂಚಿನಿಂಗ್ ಹಾಕ್ತವ್ರು. ಒಟ್ಟೆಲ್ಲ ಶಿಸ್ತು ಮಾಡ್ಕೊಂಡಿರ್ತ ಅಗ್ದಿ ನಮ್ಗೆ ಏನ್ ಬೇಕು ಅದನ್ನೆಲ್ಲ ಶಿಸ್ತು ಮಾಡ್ಕೊಂಡಿರ್ತವೆ. ಬಹಳ ಖುಷಿ ಅನ್ನಿಸ್ತು ರಾಮಪ್ಪ ನಿಮ್ ಮಾತು ಕೇಳಿ. ಎಲ್ಲಕ್ಕಿಂತ ಸಂತೋಷ, ಮನೆಯೊಳಗ ಒಬ್ಬ ಮಹಿಳೆ ತನ್ನ ಅಡಿಗೆ ಕೆಲಸ ಮಾಡಿಕೊಂಡು, ನೀವು ಹೊಲ್ದಾಗ ಕೆಲಸ ಮಾಡುವಾಗ ನಿಮ್ಗೆ ಹೊತ್ತಿಗೆ ಸರಿಯಾಗಿ ಒಂದು ಊಟ ತಂದು ಕೊಟ್ಟು ನಿಮ್ಮ ಮನೆಯನ್ನ ಒಂದು ಪ್ರೀತಿಯಿಂದ ನಿಭಾಯಿಸ್ಕೊಂಡು ಹೋಗ್ತಿರೋ ಲತಾಗೂ ಕೂಡ ನೀವು ಬಹಳಷ್ಟು ಧನ್ಯವಾದ ಹೇಳಿದ್ರಿ, ಇದು ಬಹಳ ಸಂತೋಷ. ಮುಂದೆ ಏನ್ ಮಾಡ್ಬೇಕಂತೀರಿ? ಮುಂದಿನ ಯೋಜನೆಗಳು ಏನ್ ಹಾಕೊಂಡಿರಿ? ಈಗ ಮುಂದ್ರಿ ನನ್ನ ಮಗೊಂದು, ಅವನೊಂದು ಸಾಲಿ ಕಲ್ಸತ್ತಾನೆ ಒಬ್ಬನ ಮಗನ್, ಇವೆಲ್ಲ ಮಕ್ಕಳಿಗೆ ಸಾಲಿ ಕಲ್ಸನ್ರಿ. ಈಗ ಹತ್ತನಂತೆ ಮಾಡಿ ಒಬ್ಬಳು ಮಗಳು ಬಿಟ್ಬಿಟ್ರಿ, ಈಗಾಕಿ ನಮ್ಮ ಹೊಲ್ದಾಗ ಕೆಲಸ ಮಾಡ್ತಾಳೆ. ಈಗ ಸೆಕೆಂಡ್ ಇಯರ್ ಒಬ್ಬಕ್ಕೆ ಮಾಡ್ತಾಳೆ, ಎನ್ ಸಿ ಸಿ ಮಾಡ್ತಾಳೋ ಎಲ್ಲ ಮಾಡ್ತಾಳೋ, ಸೆಕೆಂಡ್ ಇಯರು ಮಾಡ್ತಾಳೆ. ಒಬ್ಬಕ್ಕೆ ಹತ್ತನಂತೆ ಕ್ಲಾಸ್ ಓದಾತಾಳೆ ರೀ, ಮಗನೂ ಓದ್ಸಾತಾನ್ರಿ. ನನ್ನ ಮಗನ ಚಂದಂಗೆ ಓದಿಸಿ ಅಗ್ರಿ ಮಾಡಿಸಿ ಒಕ್ಕಲುತನ ಕಲಿಸ್ಬೇಕು ನನ್ನ ವಿಚಾರ. ಅಂದ್ರೆ ಅವಂಗೂ ಒಕ್ಕಲುತನದ ಬಗ್ಗೆ, ಒಕ್ಕಲುತನ ಬಗ್ಗೆನ ಕಲಸ. ನಮ್ಗೆ ಒಂದು ಎಕರೆ ಜಮೀನು ಐತೆ ಅಂದ್ರೂ ನಮ್ಮಷ್ಟು ನಿಜವಾದ ಸಂಪದಿ ಜೀವನ ಅನ್ನೋದು ಯಾರ್ದಿಲ್ಲ. ಕರೆನ, ನಮಗೆ ಬೇಕಾದಾಗ ನಮಗೆ ಹಂಗಾಮಿದ್ದಾಗ ಕೆಲಸ ಮಾಡೋದು, ಬ್ಯಾಸರ ಬತ್ತರ ಸ್ವಲ್ಪ ಮನೆಯಾಗಿರ್ಬೋದು. ಅವಂಗೆ ಒಕ್ಕ ಅಗ್ರಿ ಕಲಿಸ್ಬೇಕು, ಅವಂಗೂ ಒಕ್ಕಲುತನ ಒಂದು ಪಾಲ್ಯ ಹೌಸ್ ಹಾಕಿ ಅದ್ರೊಳಗೆ ಮಾಡಿಸ್ಬೇಕು ಕೆಲಸ ಅಂತ ನನ್ನ ವಿಚಾರ. ಹೈನುಗಾರಿಕೆನೂ ಅದ ಅಂತ ಹೇಳಿದ್ರಿ ಅಲ್ಲ ರಾಮಪ್ಪ, ಏನೇನೆಲ್ಲ ಸಾಕೊಂಡಿರಿ ಮನೆಯೊಳಗೆ? ಎರಡು ಆಡದವ್ರಿ, ಎರಡು ಎಮ್ಮೆ ಅದಾವು, ಒಂದು ಆಕಳ ಐತಿ, ಅನಂತರ 20 ಕೋಳಿ ಅದಾವ್ರಿ. ಓ, ಕೋಳಿ, ಆಡು, ಆಕಳ, ಎಮ್ಮೆ ಎಲ್ಲ ಎಲ್ಲ ಅದಾರ. ನಮ್ಮ ತಾಯಿ ಅದಾಳ್ರಿ, ತಾಯಿ ಕೋಳಿ ಮಾಡ್ತಾ, ತಾಯಿ ಕೋಳಿ ನೋಡ್ಕೊತಾಳು. ನಾ ಹೊಲ್ದಿಂದ ಬರ್ತಿನಾಗ ಅಷ್ಟೇ ಮೇವು ಹೋಗ್ತಾ ಬರ್ತಾ ಎಮ್ಮೆ ಹೊಡ್ಕೊಂಡು ಹೋಗ್ತೇವ್ರಿ. ಆನಂತರ ಆಕಳಿಗೆ ಆಡು ಎರಡು ಮನೆಯಾಗಿರ್ತಾವ, ಎಮ್ಮೆ ಹೊಡ್ಕೊಂಡು ಹೊಲಕ್ಕೆ ಹೋಗ್ತೇವ್ರಿ. ಬರ್ ಮುಂದೆ ಮೇವು ತೊಗೊಂಬರ್ತೇವ್ರು, ಮುಂಜಾನೆ ಹೊತ್ತಲ್ಲಿ ಮೇವು ಮಾಡೋದು ಕೆಲಸ. ಒಬ್ರದ್ದು ಲಾವಣಿ ಅಥವಾ ಮತ್ತೊಬ್ರದ್ದು ಹೊಲ ಹಿಡ್ದವ್ರು ಊರು ಬಿಡ್ಯಾಗ. ಓ, ಅದ್ರಾಗಿಂದ ಮೇವು ಮಾಡ್ಕೊಳ್ಳೋದು, ಮೊಟ್ಟೋದು ಎಲ್ಲ ಮಾಡ್ತೇವ್ರಿ. ಇಲ್ಲೊಂದು ಎರಡು ಎಕರೆ ಹೊಲ ಹಿಡ್ದು ಹಿಡ್ತೀರಿ? ರೊಕ್ಕದ ಅನ್ನೋದು ಏನು ತೊಂದರೆ ಇಲ್ಲ ನಮ್ಗೆ. ಒಟ್ಟ ಮುಖ್ಯ ಅಂದ್ರ ರಾಮಪ್ಪ, ನಿಮ್ಮನ್ನ ಲತಾನ ನೋಡಿದ್ರ ಸಂತೃಪ್ತಿ ಜೀವನ ಅದ. ಹಾ, ಜೀವನ ಸಂತೃಪ್ತಿ. ಯಾವ ಮಕ್ಕಳಾತು ಏನಾತ್ರು ಬಂದ 30 ವರ್ಷ ಆತು, ಅವ್ರ ಒಂದಿನ ಹಿಂಗು ಒಂದು ಬಾಯಿಲಿ ಮಾತಾಡಿಲ್ಲ, ಜಗಳ ಆಗಿಲ್ಲ ನೋಡ್ರಿ. ಹಾ, ಇಷ್ಟು ಪ್ರೀತಿಯಿಂದ ಇದ್ದೀರಿ ಇಬ್ರು. ಮಕ್ಕಳು ಕೂಡ ಅಷ್ಟು ಪ್ರೀತಿ ಇದಾವ್ರಿ, ಮಕ್ಕಳು ಕೂಡ ಅಷ್ಟು ಪ್ರೀತಿ ಇದಾರ. ಯಾವುದು ಏನು ತೊಂದರೆ ಅನ್ನೋದಿಲ್ಲ ನೋಡ್ರಿ ನಮ್ಗೆ, ಅಡ್ಡಿ ಇಲ್ಲ. ಬಹಳ ಸಂತೋಷ ನಿಮ್ಮ ಮಾತು ಕೇಳಿ. ಯಾಕಂದ್ರೆ ಹೆಚ್ಚಾಗಿ ಯಾರನ್ನ ಮಾತಾಡಿಸಿದ್ರು ಏನು ಬಿಡ್ರಿ, ಮಳಿ ಇಲ್ಲ, ಬೆಳಿ ಇಲ್ಲ, ಬಡತನ ರೀ ಅಂತ ಒಂದು ನರಳುಕೋತನ ಮಂದಿ ಮಾತಾಡ್ತಿರ್ತಾರ. ಆದ್ರೆ ರಾಮಪ್ಪ ಎಷ್ಟು ಖುಷಿಲಿ ಮಾತಾಡಿರಿ ನೀವು. ನಮಗೆ ಬಡತನ ಅದು ಗೊತ್ತಾಗಿಲ್ರಿ, ಮಾತ್ರ 3 ವರ್ಷ ಮಾತ್ರ ಕಷ್ಟ ಆಗಿತ್ತು. ಇರ್ಲಿ, ಕಷ್ಟ ಆದ್ಮೇಲೆ ಸುಖ ಬಂದದಲ್ಲ. ಸುಖ ಬಂದ್ರಿ, ಈ ಸುಖ ಬಂದದಂತ ಕಷ್ಟ ಮರ್ತಿಲ್ಲ ನೀವು. ಹೌದಿಲ್ಲ, ಇನ್ನೂ ನಿಮ್ಮ ಹೊಲ ಹೆಚ್ಚೆಚ್ಚು ಬೆಳೀಲಿ, ಉತ್ತಮ ಬೆಳೆಗಳನ್ನು ತೆಗೀರಿ. ಇನ್ನೂ ಈಗ ಲತಾಗ್ ಪ್ರಶಸ್ತಿ ಬಂದದ, ನಿಮಗೂ ಕೂಡ ಸಾಕಷ್ಟು ಪ್ರಶಸ್ತಿ ಬಂದಿರಬೇಕು. ತಾಲೂಕು ಆಗ್ಯಾವ್ರಿ, ಸಮಾಧಾನ ಕಾರ್ಯಕ್ರಮ ಪ್ರಶಸ್ತಿ ಆಗ್ಯಾವು. ಆ ಮಹಿಳಾ ಪ್ರಶಸ್ತಿ ಅವ್ರಿಗೆ ಮಾಡ್ಬೇಕಾಗಿತ್ತು, ನಾ ಅದು ಭಗವಂತನ ಆಶೀರ್ವಾದದಿಂದ ಅವ್ರಿಗೂ ಆಗೈತ್ರಿ. ಆತಲ್ಲ, ಮಹಿಳಾ ಪ್ರಶಸ್ತಿ ಲತಾಗ್ ಬಂದದ, ನಿಮಗೂ ಕೂಡ ಸಾಕಷ್ಟು ಪ್ರಶಸ್ತಿ ಬಂದಾವ. ಮತ್ತು ನಿಮ್ಮ ಕನಸದ ಮಗನಿಗೆ ಉತ್ತಮವಾಗಿ ಅಭ್ಯಾಸ ಮಾಡಿಸಿ ಅವನು ಕೂಡ ಈ ಕೃಷಿ ಕ್ಷೇತ್ರಕ್ಕೆ ತರಬೇಕು ಅಂಥೇಳಿ ಆ ಆಸೆ ಕೂಡ ನಿಮಗೆ ದೇವರು ಈಡೇರಿಸಲಿ ಅಂತ ಹಾರೈಸ್ತೀವಿ. ನಮಸ್ಕಾರ ರಾಮಪ್ಪ. ನಮಸ್ಕಾರ. ಇದು ಇಂದಿನ ಗ್ರಾಮಲಕ್ಷ್ಮಿ ಕಾರ್ಯಕ್ರಮ. ನಾಗಾವಿ ತಾಂಡದ ಪಾಂಡಪ್ಪ, ದೇವಲಪ್ಪ ಲಂಬಾಣಿ ಹಾಗೂ ಸಂಗಡಗಳಿಂದ ಲಂಬಾಣಿ ಭಜನಾ ಪದಗಳನ್ನ ಈಗ ಕೇಳ್ತಾ ಇದ್ದೀರಿ ನೀವೆಲ್ಲ. ನಾಗಾವಿ ತಾಂಡದ ಪಾಂಡಪ್ಪ ದೇವಲಪ್ಪ ಲಮಾಣಿ ಹಾಗೂ ಮೇಳದವರಿಂದ ಲಂಬಾಣಿ ಭಜನಾ ಪದಗಳನ್ನು ಇದುವರೆಗೆ ಕೇಳಿದಿರಿ. ಇನ್ನು ಮುಂದೆ ಕೇಳ್ರಿ, ಪೇಟೆ ಧಾರಣೆ ಪ್ರತಿ ಕ್ವಿಂಟಲ್ಗೆ ಮಾರುಕಟ್ಟೆ ದಾವಣಗೆರೆಯೊಳಗೆ ಸೇಬು ಹಣ್ಣು ಕನಿಷ್ಠ 4,000, ಗರಿಷ್ಠ ಬೆಲೆ 6,000. ಬೂದುಕುಂಬಳಕಾಯಿ 600-800. ಬಾಳೆಹಣ್ಣು ಏಲಕ್ಕಿ ಬಾಳೆ 3,500-4,000. ಬಾಳೆಹಣ್ಣು ಪಚ್ಚಬಾಳೆ 1,600-2,000. ಹುರುಳಿಕಾಯಿ ಬೀನ್ಸ್ 3,000 ಕನಿಷ್ಠ, 3,500 ಗರಿಷ್ಠ. ಬೀಟ್ರೂಟ್ 1,600-2,000. ಹಾಗಲಕಾಯಿ 3,000-3,500. ಸೋರೆಕಾಯಿ 1,600-1,800. ಬದನೆಕಾಯಿ ದಾವಣಗೆರೆ ಮಾರುಕಟ್ಟೆಯೊಳಗೆ 1,000-1,500 ತನಕ. ಗೋರೆಕಾಯಿ 4,000-4,000 ಗರಿಷ್ಠ ಬೆಲೆ 4,500. ಎಲೆಕೋಸು 400-600. ಕ್ಯಾರೆಟ್ 1,500, ಅದರಿಂದ ಗರಿಷ್ಠ ಬೆಲೆ 1,800. ಹೂಕೋಸಿನ ಬೆಲೆ ಕನಿಷ್ಠ 900, ಗರಿಷ್ಠ 1,300. ಸಪೋಟ 2,000-2,500. ಸೌತೆಕಾಯಿ 3,200-3,600. ನುಗ್ಗೆಕಾಯಿ 8,000-9,000. ಬೆಳ್ಳುಳ್ಳಿ 1,800-3,200. ಅವರೆಕಾಯಿ ಇಡಿ 3,500-3,800. ಹಸಿರು ಮೆಣಸಿನಕಾಯಿ 2,500 ಕನಿಷ್ಠ, 3,200 ಗರಿಷ್ಠ ಬೆಲೆ. ಕರ್ಬೂಜು ಕನಿಷ್ಠ 1,800, ಗರಿಷ್ಠ ಬೆಲೆ 2,000. ಈರುಳ್ಳಿ 300-1,850. ಕಿತ್ತಳೆ 2,000-3,000. ಇನ್ನು ಬಾಗಲಕೋಟೆ ಮಾರುಕಟ್ಟೆಯೊಳಗೆ ಅಲಸಂದೆ ಕಾಳು 6,325 ಗರಿಷ್ಠ ಹಾಗೂ ಕನಿಷ್ಠ ಬೆಲೆ ಇಷ್ಟಿದೆ. ಸಜ್ಜೆ ಹೈಬ್ರಿಡ್ ಸರಾಸರಿ ಬೆಲೆ 2,150. ಕಡಲೆಕಾಳು ಆವರೇಜ್ ಡಿ 4,531-4,671. ಮೆಕ್ಕೆಜೋಳ ಹೈಬ್ರಿಡ್ ಸ್ಥಳೀಯ 2,020-2,215. ಸೂರ್ಯಪಾನ 5,655-6,000.